ಮೂರು ಸ್ತೋತ್ರಗಳು ಅಂದ್ರೆ ಮೂರು ವಿಧದ ಸಾವಧಾನ, ಮೂರು ಹೊತ್ತಿನಲ್ಲಿ ಮೂರು ಬಗೆಯ ಸಾವಧಾನ ಇದೆ, ಮೂರು ಬಗೆಯ ರಂಗಮಂತ್ರಗಳ ಪಠನ ಇದೆ, ಮೂರು ಕಾಲದ ಆಹುತಿ. ಅದರಲ್ಲಿ ಪ್ರಾತಃ ಕಾಲದಲ್ಲಿ ವಸುಗಳಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಆಹುತಿ ಕೊಡ್ತಾರೆ. ವಸುಗಳು ಎಂಟು ಮಂದಿ, ದ್ರೋಣ ಪ್ರಾಣ ಧುವ ಅರ್ಗ ಅಗ್ನಿ ದೋಷ ವಸ್ತು ವಿಭಾವಸ್ಸು ಅಂತ ಎಂಟು ಜನ ವಸುಗಳು. ಈ ಎಂಟು ಜನ ವಸುಗಳಲ್ಲಿ ಪ್ರಧಾನನಾಗಿರ್ತಕ್ಕವ ಅಗ್ನಿ. ಅದರಿಂದ ಬೆಳಿಗ್ಗೆ ಅಗ್ನಿ ಪ್ರತೀಕದಲ್ಲಿರ್ತಕ್ಕಂಥ ಭಗವಂತನಿಗೆ ವಿಶೇಷ ಪ್ರಾಧಾನ್ಯ. ಅಷ್ಟ ವಸುಗಳಲ್ಲಿ ಅಗ್ನಿ ಪ್ರಧಾನ, ಅಂದರೆ ಉಳಿದ ವಸುಗಳೆಲ್ಲ ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾರೆ, ಅಗ್ನಿ ಹದಿನೈದನೇ ಕಕ್ಷೆಯಲ್ಲಿ ಬರ್ತಾರೆ. ಅವರಲ್ಲಿ ಮುಖ್ಯ ದ್ರೋಣ ಪ್ರಾಣ ಧ್ರುವ ಅರ್ಕ, ಅರ್ಕ ಅಂದರೆ ಸೂರ್ಯ ಅಲ್ಲ ಬೇರೆ ದೇವರು, ಹಾಗೆ ಪ್ರಾಣ ಅಂದರೆ ಪ್ರಾಣದೇವರಲ್ಲ ಬೇರೆ, ಧ್ರುವ ಅಂದರೆ ಸಮನ ಮತ್ತು ಮಧ್ಯಾಹ್ನ ಸಮನದಲ್ಲಿ ಮತ್ತು ಸಾಯಂ ಸಮನದಲ್ಲಿ ತೃತೀಯ ಸಮನ ಅಂತ ಅದಕ್ಕೆ ಈ ಮೂರು ದೇವತೆಗಳ ಆರಾಧನೆ ಮಾಡಿದಾಗ ಇದರಿಂದ ಬರತಕ್ಕಂತಹ ಫಲವನ್ನು ಯಜಮಾನ ಹೇಗೆ ಪಡೆಯುತ್ತಾನೆ, ಆ ಫಲ ಸಿಗಲಿಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಪ್ರತಿಬಂಧಕಗಳ ನಿರಾಸೆ ಹೇಗೆ ಅನ್ನುವಂಥದ್ದು ಈ ಕೊನೆಯ ಖಂಡ, ಆರನೆಯ ಖಂಡ, ಎರಡನೇ ಅಧ್ಯಾಯದ ಕೊನೆಯ ಖಂಡ. ಬ್ರಹ್ಮವಾದಿನೋ ವದಂತಿ ಯದ್ವಸೂನಾಂ ಪ್ರತಸವನಂ ರುದ್ರಾಣಾಂ ಮಧ್ಯಂದಿನಂ ಸವನಂ ಆದಿತ್ಯಾನಾಂಚ ವಿಶ್ವೇಶಾಂಚ ದೇವಾನಾಂ ತೃತೀಯ ಸವನಂ. ಇದು ಬ್ರಹ್ಮವಾದಿಗಳು ಅಂದರೆ ವೇದವನ್ನು ತಿಳಿದವರು, ಬ್ರಹ್ಮವಾದಿಗಳು ಅಂದರೆ ಎರಡರ್ಥ, ಬ್ರಹ್ಮ ಅಂದ್ರೆ ವೇದ, ವೇದದ ಬಗ್ಗೆ ವಿಚಾರ ಮಾಡುವುದು. ವಾದ ಅಂತಂದ್ರೆ ವಾದ ಅನ್ನೋದಕ್ಕೂ ಎರಡರ್ಥ ಇದೆ. ವಾದ ಅಂದ್ರೆ ಅದನ್ನ ಚರ್ಚೆ ಮಥನ ಮಾಡುವುದು, ಮತ್ತೊಂದು ವಾದ ಅಂತಂದ್ರೆ ಅಥವಾ ಕೇವಲ ಪಾಠ ಅಥವಾ ವೇದವಾದಿ ಅರ್ಥ ತಿಳ್ಕೊಳ್ಳದೆ ವೇದವನ್ನು ಓದುವವರು ವೇದವಾದಿ, ಅದನ್ನ ವೇದವಾದಿ ಆಗಬಾರದು, ವೇದವಾದಿ ಇದು ವೇದವಾದಿಗಳಾಗಬಾರದು ಅಂತ ಗೀತೆಯಲ್ಲಿ ವೇದವಾದರ ಪಾಠ. ವೇದವಾದಿಗಳಿಗೆ ಏನೂ ತಿಳಿಯೋದಿಲ್ಲ, ಅವರು ಎಂದೂ ಭಗವಂತನನ್ನು ಸೇರುವುದಿಲ್ಲ ಅಂತ ಹೇಳಿ ವೇದವಾದರತಃ ಅನ್ನುವಾಗ ಆಚಾರ ಅರ್ಥದಲ್ಲಿ ವೇದದ ಅರ್ಥ ತಿಳ್ಕೊಳ್ಳದೆ ವೇದವನ್ನು ಉರುಗಡೆಯುವವರು, ಅವರಿಗೆ ಯಾವತ್ತೂ ಕೂಡ ಏನು ಭಗವಂತನ ಹತ್ರ ಹೋಗುವ ಸಾಧ್ಯತೆಯೇ ಇಲ್ಲ. ಅವರು ಕಾಮಾತ್ಮನ ಸ್ವರ್ಗಪರ ಬಹಳ ನಿಂದೆ ಮಾಡ್ತಾ ಇರ್ತಾರೆ. ಅವ್ರು ಯಾರು ವೇದವಾದರತ ಆದರೆ ವೇದದ ಅರ್ಥ ತಿಳಿಯದೆ ವೇದ ಮಂತ್ರಗಳನ್ನು ಪಠಿಸುವವರು, ಅಥವಾ ಕೇವಲ ಪಾಠ ವೇದವಾದಿ ಸಮುಚ್ಚಿತೆಯಿಂದ ಆಚಾರ್ಯರು ಗೀತಾ ಅಥವಾ ಅರ್ಥ ತಿಳಿದರೂ ಭಗವತ್ ಪರವಾದ ಅರ್ಥ ತಿಳಿಯದೆ ಮೇಲನೋಟದ ಅರ್ಥ ತಿಳಿಯುವರು, ಅವರಿಬ್ಬರು ವೇದದ ಅರ್ಥವೇ ತಿಳಿಯದವರು ವೇದವಾದಿಗಳು. ವೇದದ ನಿಜವಾದ ಅಂತರಂಗದ ಅರ್ಥವನ್ನು ತಿಳಿಯದೆ ಮೇಲನೋಟದ ಅರ್ಥ ನಿಂತವರು ವೇದವಾದಿಗಳು. ಆಮೇಲೆ ಹಾಗೆ ಯಾಕೆ ಅರ್ಥ ಮಾಡಬೇಕು, ಹೀಗೆ ಯಾಕೆ ಅರ್ಥ ಮಾಡಬೇಕು ಅಂತ ಚರ್ಚೆ ಮಾಡುವವರು, ಅಪಾರ್ಥ ಮಾಡಿ ವಾದ ಮಾಡುವವರು ವೇದ. ಈ ಮೂರು ಥರದ ವೇದವಾದಿಗಳಿದ್ದಾರೆ. ವೇದದ ನಿಜವಾದ ಅರ್ಥದ ಬಗ್ಗೆ ಸುಮ್ಮನೆ ಕೊಡ ಹರಟೆ ವಾದ ಮಾಡುವವರು, ವೇದದ ಮೇಲನೋಟದ ಅರ್ಥವನ್ನು ಅಷ್ಟೇ ತಿಳ್ಕೊಂಡು ಅರ್ಥವೇ ತಿಳ್ಕೊಳ್ಳದೆ ಅವರು ಉಳಿಯುವ ಮೂರು ಮಧ್ಯೆ ವೇದವಾದಿಗಳು. ಈ ವೇದವಾದಿಗಳು ಆಗಬಾರ್ದು, ವೇದವಾದಿ ಕೈತುಕಿ ಆಗಬಾರ್ದು ಅಂತ ಇಲ್ಲಿ ಪ್ರಥಮವಾದಿನ ಅಂತಂದ್ರೆ ವೇದದ ಆ ಅರ್ಥದಲ್ಲಿ ಬಂದದ್ದಲ್ಲ. ಒಂದು ವೇದದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ವೇದಾರ್ಥ ಚಿಂತನೆ ಮಾಡುವವರು ಇಷ್ಟೇ ಅರ್ಥ. ಆಮೇಲೆ ಪ್ರಥಮವಾದಿನ ಅದು ಇನ್ನೊಂದು ಅರ್ಥ, ವೇದವಾದಿನ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ಪ್ರಥಮವಾದಿನ ಭಗವಂತನ ಬಗ್ಗೆ ಚರ್ಚೆ ಮಾಡಿ ವಿಚಾರ ಮಾಡಿ ಮಥನ ಮಾಡು, ಅದರಿಂದ ವೇದದ ಭಗವತ್ ಪರವಾದ ಅರ್ಥವನ್ನು ತಿಳ್ಕೊಂಡವರು ಅಂತವರಲ್ಲಿ ಬ್ರಹ್ಮವಾದಿಗಳು ಅಂತ ಬರೆಯ ವೇದವಾದಿಗಳೆಲ್ಲ ಬ್ರಹ್ಮವಾದಿಗಳು, ಭಗವಂತನ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವವರು ವೇದದ ಮೂಲಕ ಅಂತ ಬ್ರಹ್ಮವಾದಿಗಳು ವದಂತಿ ಈ ಚರ್ಚೆ ಮಾಡಿದರು. ಏನಂದ್ರೆ ಅವರಿಗೆ ಸಮಸ್ಯೆ ಇದು, ಮೂರು ಹೊತ್ತು ಮೂರು ಪ್ರತೀಕಗಳನ್ನು ಉಪಾಸನೆ ಮಾಡ್ತೇವೆ ಎಂದು ವಸುರಾಮ್ ಪ್ರಾತಸ್ಸವನ ಪ್ರಾತಃ ಕಾಲದಲ್ಲಿ ವಸುಗಳ ಆರಾಧನೆ, ವಸುಗಳ ಮುಖದಲ್ಲಿ ವಸುನಾಮಕನಾದ ಭಗವಂತ, ಯಾಕೆಂದ್ರೆ ಭಗವಂತನು ವಸು, ಯಾಕಂದ್ರೆ ವಸತಿ ಎಲ್ಲ ಕಡೆ ವಾಸ ಮಾಡುವವರು, ಅದರಿಂದ ಅವರು ವಸು, ಅವರಿಗೆ ವಸು ಅಂತ ಹೆಸರು, ಅವರಿಗೆ ವಾಸು ಅಂತ ಹೆಸರು, ಅವರಿಗೆ ವಾಸುದೇವ ಅಂತ ಹೆಸರು, ವಸುವೇ ವಾಸು, ವಾಸುವೇ ವಾಸುದೇವ, ವಾಸು ನಾರಾಯಣ ಪುನರ್ವಸು ವಿಶ್ವರೂಪ ವಸು ಪುನರ್ವಸು ವಾಸು ವಾಸುದೇವ ಇದೆಲ್ಲ ವಿಷ್ಣುವಿನ ಹೆಸರು ಅಂತ ಅವನು ವಸು, ಯಾಕೆಂದ್ರೆ ಸರ್ವತ್ರ ವಸು ಎಲ್ಲ ಕಡೆ ಇದ್ದಾರೆ, ಅದರಿಂದ ವಸು ಸರ್ವಗತನಾದ್ದರಿಂದ ವಸುನಾಮಕನಾದ ಭಗವಂತನೇ ಎಷ್ಟು ಮಂದಿ ವಸುಗಳಲ್ಲಿಯೂ ಇರುವ. ಆದರೆ ವಸುಗಳ ಸ್ಥಾನ ಅಗ್ರಿ ಸ್ಥಾನ ಅಂದ್ರೆ ವಾಸ್ತವಿಕವಾಗಿ ಅಗ್ರಿ ಸ್ಥಾನ ಅಂದ್ರೆ ಅಗ್ನಿ ಪ್ರತೀಕ ಎಲ್ಲಿ ಉಪಾಸ ಭೂಮಿಯಲ್ಲಿ ಅಂದ್ರೆ ಬೆಳಿಗ್ಗೆ ಭೂಮಿಯ ನಿಯಾಮಕರಾಗಿರ್ತಕ್ಕಂಥ ವಸುಗಳಲ್ಲಿ ಆರಾಧನೆ ಮಾಡ್ತು. ಯದ್ ವಸೂನಾಂ ಪ್ರಾತಃ ಸವನ ಮಧ್ಯಾಹ್ನ ಸವನ ಮಧ್ಯಂದಿನ ಸವನ ರುದ್ರಾಣಾಂ ಮಧ್ಯಂದಿನ ಸವನ ಮಧ್ಯಾಹ್ನದಲ್ಲಿ ರುದ್ರದ ಪ್ರತೀಕದಲ್ಲಿ ಏಕಾದಶ ರುದ್ರರು ಮತ್ತು ಅವರಿಗೆ ನಿಯಾಮಕರಾಗಿರ್ತಕ್ಕಂಥ ಪ್ರಾಣದೇವರು ವಾಯು ಪ್ರತೀಕದಲ್ಲಿ ವಾಯುವಿನ ಸ್ಥಾನ ಪ್ರತೀಕ ಅಂದ್ರೆ ಅಂತರಿಕ್ಷ ಅಂತರಿಕ್ಷ ಲೋಕದಲ್ಲಿ ಇರತಕ್ಕಂಥ ಭಗವಂತನ ಉಪಾಸನೆ ಆಗಿದೆ. ಬೆಳಿಗ್ಗೆ ಭೂಲೋಕದಲ್ಲಿ ಇರತಕ್ಕಂಥ ದೇವತಾಗಣದಲ್ಲಿ ಅಂತರ್ಯಾಮಿಯಾದ ಭಗವಂತನ ಉಪಾಸನೆ, ಮಧ್ಯಾಹ್ನ ಅಂತರಿಕ್ಷದಲ್ಲಿ ಇರತಕ್ಕಂಥ ದೇವತಾಗಣದ ನಿಯಾಮಕರಾದ ಭಗವಂತನ ಆರಾಧನೆ, ಸಾಯಂಕಾಲದಲ್ಲಿ ಆದಿತ್ಯಾನಾಂಚ ವಿಶ್ವೇಶಾಂಚ ದೇವಾನಾಂ ತೃತೀಯ ಸವನ, ಆದಿತ್ಯರು ಮತ್ತು ವಿಶ್ವ ದೇವತೆಗಳು ಆದಿತ್ಯರಲ್ಲಿ ದ್ವಾದಶಾದಿತ್ಯರಲ್ಲಿ ವಿಶೇಷವಾಗಿ ಇರತಕ್ಕಂಥ ಅಂದ್ರೆ ಸ್ವಹ ಸ್ವರ್ಗಲೋಕದಲ್ಲಿರ್ತಕ್ಕಂಥ ಹಾಗಾದ್ರೆ ಬೆಳಿಗ್ಗೆ ಭೂಮಿ ಸ್ಥಾನದಲ್ಲಿ ಇರತಕ್ಕಂಥ ದೇವತೆಗಳಲ್ಲಿ ನಿಯಾಮಕರಾದ ಭಗವಂತನ ಉಪಾಸನೆ, ಅವನು ವಸುನಾಮಕನೇ. ಮಧ್ಯಾಹ್ನದಲ್ಲಿ ರುದ್ರನಾಮಕನಾಗಿರ್ತಕ್ಕಂಥ ಅಂತರಿಕ್ಷ ನಿಯಾಮಕನಾಗಿರ್ತಕ್ಕಂಥ ದೇವತಾಗಣದ ಉಪಾಸನೆ, ಅಲ್ಲಿ ಇರತಕ್ಕಂಥ ಭಗವಂತನಿಗೆ ರುದ್ರ ಅಂತ ರುದ್ರ ಅಂದ್ರೆ ಏನು, ರುಚಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ರುಚ್ ರುಕ್ ಅಂದ್ರೆ ರೋಗ ಪರಿಣಾಮಕರಾಗಿರ್ತಕ್ಕಂಥ ಭಗವಂತ ಒಂದು ಶುದ್ಧ ವಚ್ಚಿ ಅದು ರೋಗನಿವಾರಕ ರೂಪ. ಅದರಂತೆ ಶಿವನಿಗೂ ರುದ್ರಾಭ್ಯಾಸ, ಯಾಕಂದ್ರೆ ರೋಗನಿವಾರಕ ರೂಪ. ಯಾವುದೇ ರೋಗ ಪರಿಹಾರ ಆಗಬೇಕಾಗಿದ್ದರೆ ಶಿವನ ಪ್ರತೀಕದಲ್ಲಿರ್ತಕ್ಕಂಥ ಭಗವಂತನ ಮೃತ್ಯುಂಜಯ ಮಂತ್ರದಿಂದ ಆರಾಧನೆ ಮಾಡ್ತಾರೆ. ಶಿವ ರೋಗ ನಿವಾರಕ, ಅವರು ರೋಗ ನಿವಾರಕ ಆಗಿರ್ತಕ್ಕಂಥ ವಿಶೇಷ ಶಕ್ತಿ ಅಂತ ಶಾಸಕರ ಅಭಿಪ್ರಾಯ. ಹೀಗೆ ರೋಗ ನಿವಾರಕವಾದ ರುದ್ರಗಣದಲ್ಲಿ ಮತ್ತು ಸಮಸ್ತ ರೋಗ ನಿವಾರಕರಾಗಿರ್ತಕ್ಕಂಥ ರುದ್ರ ಶಬ್ದವಚನಾದ ಪ್ರಾಣದೇವರಲ್ಲಿ ಸನ್ನಿಹಿತನಾದ ಭಗವಂತ ರುದ್ರ ಶಬ್ದವಚನಾಗಿ ಅಂತರಿಕ್ಷದಲ್ಲಿ ಇರತಕ್ಕಂಥ ರುದ್ರ ಉಪಾಸ, ಸಾಯಂ ಸಮಯದಲ್ಲಿ ಆದಿತ್ಯನ ಉಪಾಸ, ಆದಿತ್ಯನ ಸ್ವರ್ಗಕ್ಕೆ ಸಂಬಂಧಪಟ್ಟಂತಹ ರೂಪ. ಅಲ್ಲಿ ದ್ವಾದಶ ಆದಿತ್ಯನಲ್ಲಿ ಸನ್ನಿಹಿತನಾದ ಸ್ವರ್ಗದ ಸ್ಥಾನದಲ್ಲಿ ಆದಿತ್ಯ ಪ್ರತೀಕದಲ್ಲಿ ಇರತಕ್ಕ ಭಗವಂತನ ಉಪಾಸನೆ. ಅಲ್ಲಿ ಭಗವಂತನು ಆದಿತ್ಯ ಶಬ್ದವಚನ, ಯಾಕೆಂದ್ರೆ ಅವನು ಆದಿತ್ಯ ಮಗನಾಗಿ ಅವತರಿಸಿದವು. ಆದಿತ್ಯ ಮಗನಾದ್ದರಿಂದ ಆದಿತ್ಯ ಆಗುವುದು ಒಂದು ಅರ್ಥ ಇದ್ದೇ ಇದೆ. ಆದಿ ಅಂದ್ರೆ ಎಲ್ಲಕ್ಕೂ ಕಾರಣ, ಮತ್ತು ತ್ಯ ಅಂದ್ರೆ ತಾ, ಮತ್ತು ಯಾ ತಾ ಅಂದ್ರೆ ಸದಾ ಎಲ್ಲ ಕಡೆ ವ್ಯಾಪಿಸಿರುವವ, ಯಾ ಅಂದ್ರೆ ಜ್ಞಾನ, ಎಲ್ಲ ಕಡೆ ವ್ಯಾಪಿಸಿ ಜ್ಞಾನ ರೂಪನಾಗಿ ಎಲ್ಲ ಕಡೆ ವ್ಯಾಪಿಸಿ ಎಲ್ಲಕ್ಕೂ ಕಾರಣನಾದ್ದರಿಂದ ಆದಿತ್ಯ ಶಬ್ದ ನಾನು. ಆದಂತೆ ಇಲ್ಲಿ ಆದಿತ್ಯ ಎಲ್ಲವನ್ನು ಸ್ವೀಕರಿಸುವವನು, ನಾವು ಕಲ್ಪಿಸಿದ್ದನ್ನು ಸ್ವೀಕರಿಸಿ ನಮಗೆ ಅದರ ಫಲವನ್ನು ಕೊಡ್ತಕ್ಕವನಾದ್ದರಿಂದ ಆದಿತ್ಯ ಶಬ್ದ ನಾನು. ವಾಚ್ಯನಾದ ಭಗವಂತ ಸ್ವರ್ಗದ ಸ್ಥಾನದಲ್ಲಿ ಆದಿತ್ಯ ಪ್ರತೀಕದಲ್ಲಿ ಉಪಾಸ್ಯನಾಗಿದ್ದ. ಇಷ್ಟು ವಿಷಯ ಗೊತ್ತಾಯಿತು ಬ್ರಹ್ಮವಾದಿಗೆ ಜಿಜ್ಞಾಸೀಗ. ಮೊದಲಿಗೆ ಯಜಮಾನಸ್ಯ ಲೋಕ, ಈ ಯಾಗ ಮಾಡುವನು ಮೂರು ಹೊತ್ತು ಮೂರು ಲೋಕದಲ್ಲಿ ಇರತಕ್ಕಂಥ ದೇವರ ಉಪಾಸ ಮಾಡಿ ಇವರು ಯಾವ ಲೋಕ ಇದು ಎಲ್ಲಿ ಹೋಗ್ಬೇಕು? ಬೆಳಗಾವಿ ಉಪಾಸನೆ ಮಾಡಲಿ ಹೋಗ್ಬೇಕು, ಮಧ್ಯಾಹ್ನ ಉಪಾಸನೆ ಮಾಡಲಿ ಹೋಗ್ಬೇಕು, ಸಾಯಂಕಾಲ ಉಪಾಸನೆ ಮಾಡಲಿ ಹೋಗ್ಬೇಕು, ಮೂರು ಹೊತ್ತು ಮೂರು ಲೋಕ ಆಯ್ತು. ಅದರಿಂದ ಯಾವ ಲೋಕಕ್ಕೆ ಹೋಗ್ಬೇಕು? ಇವ ಯಾರು ಮಾಡಿದರು ಭೂಲೋಕಕ್ಕೆ ಹೋಗ್ಬೇಕು, ಗುಹಾಲೋಕಕ್ಕೂ ಸ್ವರ್ಗಲೋಕಕ್ಕೂ. ಮೊದಲಿಗೆ ಯಜಮಾನಸ್ಯ ಲೋಕ, ಯಜಮಾನನ ಲೋಕ ಎಲ್ಲಿದೆ? ಇವರು ನಾವು ಹೋಮ ಮಾಡಿದವರು ಮೂರಲ್ಲಿ ಮೂರು ಅಡ್ರೆಸ್, ಇವರ ಅಡ್ರೆಸ್ ಏನು? ಇವರು ಎಲ್ಲಿ ಹೋಗ್ಬೇಕು? ಮೂರು ಕಡೆಯಲ್ಲಿ ಇವರ ಫಲ ಏನು? ಯಜಮಾನ ಯಾವ ಲೋಕವನ್ನು ಪಡೆಯಬೇಕು? ಯಾವ ಲೋಕ ಪಡೆದರೂ ಸರಿಯೇ, ಯಾಕೆಂದ್ರೆ ಅವನು ಉಪಾಸನೆ ಮಾಡಿದ್ದು ವಸುಗಳಲ್ಲಿರತಕ್ಕ ಭಗವಂತನ, ರುದ್ರನಲ್ಲಿರ್ತಕ್ಕ ಭಗವಂತನನ್ನು, ಆದಿತ್ಯನಲ್ಲಿ ಭಗವಂತನು, ಎಲ್ಲಿ ಹೋದರೂ ಭಗವಂತನ ಲೋಕವೇ. ಆದರೆ ಯಾವ ಲೋಕಕ್ಕೆ ಹೋಗ್ತಾನೆ ಅನ್ನೋ ಪ್ರಶ್ನೆ. ಮೂರು ಕಡೆ ಉಪಾಸನೆ ಮಾಡಿದ್ದೇವಲ್ಲ, ಯಥಾ ಉಪಾಸತೆ ತಥಾ ಭವತಿ. ಭಗವಂತನನ್ನ ನಾವು ಏನು ಉಪಾಸನೆ ಮಾಡಿದ್ರು ಅದನ್ನು ಪಡಿತೇವೆ. ಅವನು ಭೂಸ್ಥಾನದಲ್ಲಿ ಇರುವಂತ ಉಪಾಸನೆ ಮಾಡಿದ್ದೇವೆ. ಪೂರ್ವಕ್ಕೂ ಇಲ್ಲ ಮಧ್ಯಾಹ್ನ ಹಾಗಾದ್ರೆ ಬೆಳಿಗ್ಗೆ ಒಂದು ಮೂರು, ಮಧ್ಯಾಹ್ನ ಒಂದು ಮೂರು, ಸಾಯಂಕಾಲ ಒಂದು ಮೂರು ಆಗ್ಬೇಕು, 85. ಮಧ್ಯಾಹ್ನದಲ್ಲಿ ಅಂತರಿಕ್ಷ ಸ್ಥಿತರಾದ ಭಗವಂತನ ಉಪಾಸನೆ ಮಾಡಿದೆವು. ಅಂತರಿಕ್ಷ ಲೋಕಕ್ಕೆ ಮೌಲ್ಯವಾದ್ರೆ ಸಾಯಂಕಾಲ ಸ್ವಲ್ಲೋಕದಲ್ಲಿ ಇರತಕ್ಕಂಥ ಭಗವಂತನ ಉಪಾಸನೆ ಮಾಡಿದೆವು. ಹಾಗಾದ್ರೆ ಸ್ವರ್ಗಕ್ಕೆ ಹೋಗ್ಬೇಕು, ಏನು ಊರಿಗೆ ಹೋಗೋದು, ಅಂತರಿಕ್ಷಕ್ಕೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲ ಇದೆಲ್ಲ ಬಿಟ್ಟು ವೈಕುಂಠ ಮೋಕ್ಷಕ್ಕೆ ಹೋಗ್ಬೇಕು. ಹಾಗಾದ್ರೆ ಏನಂದ್ರೆ ಮೊದಲಿಗೆ ಇಂತ ಈ ಮೂರಲ್ಲಿ ಎಲ್ಲಿ ಹೋಗ್ತಾನೆ, ಮೂರಲ್ಲಿ ಎಲ್ಲಿ ಹೋದ್ರು ಮೋಕ್ಷಕ್ಕೆ ಹೋಗುವುದಲ್ಲೇ ಆಗಲಿ ಯಾಕೆ ಮಾಡಿದ್ದೆ ಅನ್ನೋದು ಬ್ರಹ್ಮವಾದ ಸಂಶಯ. ನಮ್ಮ ಮೋಕ್ಷ ಸಾಧನೆ ಆಗಲೇ ಇಲ್ವಲ್ಲ, ಹೂ ಅನ್ನುವುದು ಮೋಕ್ಷ ಅಲ್ಲ, ಭೂಹ ಆಯ್ತು ಸ್ವಹ ಆಯ್ತು, ಏನಾದ್ರೂ ಮೋಕ್ಷ ಅನ್ನೋದು ಸಿಗುವುದಿಲ್ಲ ಯಜ್ಞದಿಂದ. ಮೊದಲಿಗೆ ಯಜಮಾನಿಸಲು ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗುತ್ತೆ ಅನ್ನೋದೇನಾದ್ರೂ ತಿಳ್ಕೊಂಡು ಅಂದರೆ ಸಹಸ್ತನ್ನ ವಿದ್ಯಾದು ಅದು ಗುರಿಯಾದು. ಯಾರಿಗೆ ಆ ಮಂತ್ರದ ಅರ್ಥ ಗೊತ್ತಿಲ್ಲ, ಕರ್ಮ ಹೇಗೆ ಮಾಡೋದು ಗೊತ್ತಿಲ್ಲ, ಅದರ ಫಲ ಏನು ಗೊತ್ತಿಲ್ಲ, ಅದು ಮಾಡಿ ಏನು ಬೇಕು, ಅವ್ರು ಮಾಡಿ ಏನು ಬೇಕು ತಿಳಿಯದೇ ಮಾಡಿದ್ರು, ಅದು ಅಥ ವಿದ್ವಾನ್ ಗುರಿಯ. ಇದು ಬಹಳ ಮುಖ್ಯ ನೋಡಿ, ಹಿಂದಿನವರು ಎಂದೂ ತಿಳಿಯದೆ ಮಾಡಿದ್ರು. ಸಹಸ್ತನ್ನ ವಿದ್ಯಾದು ಏನು, ಎಲ್ಲಿ ಫಲ ಏನೂ ಗೊತ್ತಿಲ್ಲ, ಮಂತ್ರದ ಅರ್ಥ ಏನೂ ಗೊತ್ತಿಲ್ಲ, ವಿಧಾನ ಏನೂ ಗೊತ್ತಿಲ್ಲ, ಗುರು ಹೊಡೆದು ಯಾರು ಮಾಡಿದ್ರೆ ಕಥಂ ಗುರಿಯಾದ್ರು ಏನ್ ಮಾಡ್ತಾರೆ, ಏನ್ ಮಾಡಿದ್ರೆ ಅಂತ ಯಾಕೆ ಅಂತ ಯಜ್ಞ. ಯಾಕೆಂದ್ರೆ ಅಥ ವಿದ್ವಾನ್ ಗುರಿಯ ಮಾಡಬೇಕು, ತಿಳಿದು ಮಾಡಬೇಕು, ತಿಳಿದೆ ಮಾಡಿ ಏನು ಬೇಗ ಮಾಡುವವರಿಗೆ ಗೊತ್ತಿಲ್ಲ, ಮಾಡಿಸುವವರಿಗೆ ಗೊತ್ತಿಲ್ಲ, ಏನೋ ಆಯ್ತು ಪುಣ್ಯ ಬಂತು ತಿಳ್ಕೊಂಡ ಏನೂ ಬರಲಿಲ್ಲ. ಸಹಸ್ತಂತ ವಿದ್ಯಾ ಯಾರಿಗೆ ಅದು ಗೊತ್ತಿಲ್ಲವೋ, ಈ ಕರ್ಮ ಹೇಗೆ, ಕರ್ಮದ ಫಲ ಏನು, ಕರ್ಮದಿಂದ ಆರಾಧ್ಯವಾದ ದೇವತ ಸ್ವರೂಪ ಏನು, ಅದು ಯಾವ ಫಲವನ್ನು ಕೊಡುತ್ತೆ, ಇದು ಏನು ಗೊತ್ತಿಲ್ಲದಿದ್ದು ಮಾಡಿ ಏನು ಬೇಕು, ಕಥಂ ಕುರಿಯಾದ ಹೇಗೆ ಮಾಡ್ತಾರವ ಅವ್ರು ಯಾಸಿದ್ದಾರೆ, ಇವರು ಗೊತ್ತಿಲ್ಲದೆ ಮಾಡ್ತಾರಲ್ಲ, ಹೆಂಗೆ ಮಾಡ್ತಾರಪ್ಪ ಇವರು, ತಿಳುವಳಿಕೆ ಇಲ್ಲದೆ ಮಾಡ್ತಾರಲ್ಲ ಈ ಜನ, ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ವೇದವಾದಿಗಳಿಗೆ. ಯಾಕೆಂದ್ರೆ ಅಥ ವಿದ್ವಾನ್ ಗುರಿಯ ಏನ್ ಮಾಡ್ಬೇಕಂತ ತಿಳಿದು ಮಾಡ್ಬೇಕಲ್ವ, ನಮ್ಗೆ ಗೊತ್ತಿಲ್ಲದೆ ಇದನ್ನ ಮಾಡುವುದಂದ್ರೆ ಏನರ್ಥ, ನಮ್ಮಲ್ಲಿ ನಾನು ಇದೇ ಹೇಳಿದ್ದೆ, ಯಾವುದನ್ನು ಗೊತ್ತಿಲ್ಲದೆ ಮಾಡ್ಲಿಕ್ಕಾಗುತ್ತೆ, ಮಳೆಗೆ ಮಾಡ್ಬೇಕಾದ್ರೆ ಮಣ್ಣಿನ ಎಷ್ಟು ಹದ ಮಾಡಬೇಕು, ಎಷ್ಟು ನೀರು ಹಾಕ್ಬೇಕು, ಅದ್ರ ಹೇಗೆ ಬೆತ್ತಬೇಕು, ಏನು ಗೊತ್ತಿಲ್ಲದೆ ಮಾಡುದಂದ್ರೆ ಯಜ್ಞಯಾಗ ಮಾತ್ರ, ವೈದಿಕ ಧರ್ಮ ಮಾತ್ರ, ಮತ್ತೆ ಎಲ್ಲವೂ ಗೊತ್ತಿದ್ದರೆ ಮಾಡುದು ಇದು ಏನ್ ಕಥೆ ಹೇಳ್ತಾರೆ, ಏನು ಗೊತ್ತಿಲ್ಲ ಏನ್ ಮಾಡ್ತೀರಿ ನೀವು, ಯಾಕೆ ಮಾಡ್ತೀರಿ, ಪ್ರಾರಂಭ ಧರ್ಮ ಅಂತ ಮಾಡ್ತೀರಾ, ಎಲ್ಲ ವಿದ್ಯೆ ಆದ್ರೆ ಕಥಂ ಗುರಿಯ ತಿಳುವಳಿಕೆ ಇಲ್ಲದ ಜನ ಮಾಡ್ತೀರಲ್ಲ ಏನ್ ಫಲ, ಕಥ ವಿದ್ವಾನ್ ಗುರಿಯ ತಿಳಿದು ಮಾಡ್ರಿ, ತಿಳಿದು ಮಾಡ್ರಿ ಅಂತ, ಎದೆಯೋ ವಿದ್ಯೆ ಆದ್ರೆ ಎಷ್ಟು ಸತ್ಯ ಇರ್ತಾರೆ ಅದರಲ್ಲಿ, ಏನ್ ಮಾಡ್ತೀರೋದು ತಿಳಿದು ಮಾಡ್ರಿ, ತಿಳಿದು ಮಾಡ್ರಿ, ಇದೀವ ಪ್ರಶ್ನೆ. ಅದರಿಂದ ನಮಗೆ ಮೂರು ಲೋಕದಲ್ಲಿ ಇರತಕ್ಕ ಭಗವಂತನನ್ನು ಉಪಾಸನೆ ಮಾಡಿದ್ದೇವೆ, ಯಾವ ಲೋಕಕ್ಕೆ ಹೋಗುದು ಅಂತ ಗೊತ್ತಿಲ್ಲದೆ ಮಾಡಿ ಏನು ಬೇಕು, ಈಗ ನೋಡಿ ಅವರಿಗೆ ಇದೆಲ್ಲ ಗೊತ್ತಿದೆ, ಮೂರು ಲೋಕದಲ್ಲಿ ಯಾವ ನಾವು ಏನು ಬೇಡ ಅಂತ ಕೇಳ್ತಾ ಇದ್ವಿ. ಯಾವುದೋ ಒಂದು ಕೆಲಸ ಮಾಡ್ತೀವಿ ನಾವು. ನಾಥ ಸಮಾನತೆ ಏನು ಗೊತ್ತಿಲ್ಲ, ಮಾನಸಿಕ ಸಮಾನತೆ ಗೊತ್ತಿಲ್ಲ, ತೃತೀಯ ಸಮಾಧಿ ಏನು ಗೊತ್ತಿಲ್ಲ, ಅಭಿನಂದಿತ ಮತಗಳ ಅರ್ಥ ಗೊತ್ತಿಲ್ಲ, ವಿಧಿ ಗೊತ್ತಿಲ್ಲ, ವಿಧಾನ ಗೊತ್ತಿಲ್ಲ, ಏನು ಗೊತ್ತಿಲ್ಲದೆ ಇರುವುದೇ ಮಾನಸಿಕ ಶಾಸ್ತ್ರ ವೈದಿಕ ಸಂಬಂಧ ಕಥಾ ಪೂಜೆ ಹ್ಯಾಂಗ್ ಮಾಡ್ತಾರಪ್ಪ ಇದು ಗೊತ್ತಿಲ್ಲದೆ ಮಾಡ್ತಾರೆ ಅನ್ನೋದೇ ಒಂದು ಆಶ್ಚರ್ಯ. ಜಗತ್ತಿನ ಅತ್ಯಂತ ವಿಸ್ಮಯಗಳಲ್ಲಿ ಇದು ಒಂದು, ಏನೂ ಗೊತ್ತಿಲ್ಲದೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಮಾಡ್ತಾರೆ. ಕಥಂ ಗುರಿ ಆದರೂ ವಿದ್ವಾನ್ ಮೊದಲಿಗೆ ಯಜಮಾನ ಶ್ಲೋಕದಲ್ಲಿ ಯಜಮಾನ ಯಾವ ಲೋಕಕ್ಕೆ ಹೋಗಬೇಕಾಗಿದ್ದರೂ ಕೂಡ ಯಜ್ಞ ಮಾಡಿದಾಗ ನಾನು ನಿನ್ನೆ ಹೇಳಿದ ಹಾಗೆ ಪ್ರತಿಯೊಂದು ಲೋಕಕ್ಕೂ ಕೂಡ ಒಂದು ಪರಿಗ ಇದೆ. ಪರಿಗ ಅಂದ್ರೆ ಅಡ್ಡಗೋಡೆ, ಗೇಟ್, ಶಟರ್ಸ್, ಅದನ್ನ ತೆಗೆಯದೆ ಮನೆ ಅಡ್ರೆಸ್ ಗೊತ್ತಿದೆ, ನಮ್ಮ ಮನೆ ಅಡ್ರೆಸ್ ಗೊತ್ತಿದ್ದೀವಿ, ಮನೆ ನನಗೆ ಎದ್ದಿದೆಯೋ ನಮ್ಗೆ ಅಡ್ರೆಸ್ ತೋರಿಸ್ಕೊಡು, ಯಜ್ಞ ಯಾದಗಳು ನಮಗೆ ಅಲ್ಲಿ ವಿಳಾಸ ಗೊತ್ತಿದೆ, ಸುಮ್ಮನೆ ಕಳಿಸ್ಕೊಡ್ತಾರೆ. ಸರಿ, ಮನೆ ವಿಳಾಸ ಗೊತ್ತಿದೆ, ಆದ್ರೆ ಮನೆಗೆ ಲಾಕ್ ಮಾಡಿದ್ದಾರೆ, ಹೊರಗಿಂದ ಜನ ಇರ್ತಾರೆ, ಲಾಕ್ ಮಾಡಿರ್ತಾರೆ, ನಾವು ಹೋಗಿ ಏನ್ ಮಾಡಬೇಕು, ಬೆಲ್ ಮಾಡಬೇಕು, ಬೆಲ್ ಮಾಡಿದ್ರೆ ಬಾಗ್ತಾರೆ. ಹೀಗೆ ಈ ಯಜ್ಞ ಮಾಡಿದ್ರೆ ನಿಮ್ಮನ್ನ ಮನೆ ಬಾಗಿಲು ದೇವತೆಗಳು ಮನೆ ಬಾಗಿಲು ಕೊಂಡೋಗಿ ತಿಳಿಸ್ತಾರೆ. ಒಳಗೆ ಹೋಗ್ಬೇಕಾದ್ರೆ ಪುನಃ ಬಾಗು ತೆಗೆಯೋದಿಲ್ಲ, ನಾವು ಬಾಗು ತೆಗೆಯೋದಿಲ್ಲ, ಅದಕ್ಕೆ ಬಾಗು ತೆಗೆಯೋದ್ರೆ ಬೆಲ್ ಮಾಡಬೇಕು. ಬೆಲ್ ಮಾಡುವ ವಿಧಾನ ಏನು, ವೈದಿಕವಾದ ವಿಧಾನ ಏನು, ಇಲ್ಲಿ ಬೆಲ್ ಹಿಡ್ಕೊಂಡು ಘಟ್ಟಾಮಿ ಬಳಸುದನ್ನ ಹೋಗಿ ಬಾಗಿಲು ನಿಂತುಕೊಂಡು ಗುರು ಘಟ್ಟಾರ ಉನ್ನತ ದೇವತ ಆಸ್ವಾದ ಅಕ್ಷರ ತಮಿಳು ಬಳಸಿಕೊಂಡು ಬರೆಯೋದಿಲ್ಲ, ಅಥವಾ ಘಟ್ಟೆ ಬೆಳೆದ ಬಾಗಿಲು ತೆರೆದಿಲ್ಲ, ಅಲ್ಲಿ ಬೇರೆ ವಿಧಾನ ಉಂಟು. ಏನು ಅಲ್ಲಿ ಮತ್ತೆ ಬೇರೆ ಪ್ರಾರ್ಥನೆ ಮಾಡಿ, ಬಾಗು ತೆಗೆಯಲಿಕ್ಕೆ ಬೇರೆ ಪ್ರಾರ್ಥನೆ ಮಾಡಬೇಕು. ಎಷ್ಟು ಹೆಚ್ಚು ಜನ ಆಪತ್ತಿ ಮಾಡಿದರೂ ಮನೆ ಅಡ್ರೆಸ್ ತೋರಿಸದೆ ಯಜ್ಞ, ಅಲ್ಲಿ ಹೋಗಿ ಗೇಟ್ ನಲ್ಲಿ ನೋಡಾಯ್ತು, ಗೇಟ್ ತೆಗೆದು ಬಾಗಿಲು ತೆಗೆದು ಒಳಗೆ ಹೋಗ್ಬೇಕಾಗಿದ್ರೆ ಆ ಗೇಟ್ ತೆಗೆಯುವಂತಹ ಒಂದು ಪ್ರಾರ್ಥನೆ ಇದೆ, ಅದನ್ನು ಮಾಡಲೇಬೇಕು. ಇದು ಅಪೂರ್ವವಾದಂತಹ ವಿಷಯ. ಆ ಗೇಟ್ ತೆಗೆಯುವ ವಿಧಾನ, ಬಾಗಿಲು ತೆರೆಸುವಂತ, ಮನೆ ಬಾಗಿಲು ಹೋಗಿ ನಿಂತು ಬಿಟ್ಟಿದ್ದೇವೆ, ಬಾಗಿಲು ತೆರೆಯೋದು, ಬಾಗಿಲು ತೆರೆಯಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರು ಹೇಳ್ತಾರೆ, ಪುರಾ ಪ್ರಾತನನು ಆಕಸ್ಯ ಉಪಾಕರಣ ಜಗನೇನ ಗಾರ್ಹಪತ್ಯಸ್ಯ ಮುದಂಗ ಮುಖ ಭವಿಷ್ಯ ಸಮಾಸವಂ ಸಾಮಾಭಿಗಾಯತಿ. ಅದಕ್ಕೆ ಮೂರು ಹೊತ್ತು ಆಹುತಿ ಕೊಡುವಂತಹ ಯಜ್ಞ ಪ್ರಾರಂಭ ಆಗುವ ಮುಂಚೆ ಮೂರು ಹೊತ್ತು ಮೂರು ವಿಧದ ಪ್ರಾರ್ಥನೆ ಆಗ್ಬೇಕು. ಮೊದಲು ವಾಸ ಪುರಾ ಪ್ರಾತನನು ಆಕಸ್ಯ ಉಪಾಕರಣ, ಪ್ರಾತನನು ಆಕ ಅಂದ್ರೆ ಬೆಳಗಿನ ಹೋಮ, ಅದರ ಉಪಾಕರಣ ಅಂದ್ರೆ ಪ್ರಾರಂಭ. ಅದಕ್ಕಿಂತ ಮೊದಲು ಬೆಳಗಿನ ಹೋಮ ಪ್ರಾರಂಭ ಮಾಡುವ ಮುಂಚೆ ಪುರಾ ಪ್ರಾತನನು ಆಕಸ್ಯ ಉಪಾಕರಣ ಜಗನೇನ ಗಾರ್ಹಪತ್ಯಸ್ಯ, ಅಂದರೆ ಗಾರ್ಹಪತ್ಯಾಗ್ನಿಯ ಪಶ್ಚಿಮದಲ್ಲಿ ಕೂತ್ಕೊಂಡು ಪಶ್ಚಿಮ ಭಾಗದಲ್ಲಿ, ಗಾರ್ಹಪತ್ಯಾಗ್ನಿಯ ಪಶ್ಚಿಮ ಭಾಗ ಅಂತಂದ್ರೆ ಅಗ್ನಿ ಪ್ರತಿಷ್ಠೆ ಮಾಡೋದು ಯಾವಾಗಲೂ ಪೂರ್ವಾಭಿಮುಖವಾಗಿ ನಾವು ಕೂತ್ಕೊಳ್ಳುವ ಹಾಗೆ. ಅಗ್ನಿಕುಂಡದ ಮೇಲುಬದಿ ಉಂಟಲ್ಲ, ಹೇಗೆ ಬ್ಯಾಪಿನಲ್ಲಿ ಮೇಲುಬದಿ ಅನ್ನುವುದು ಉತ್ತರ, ಹಾಗೆ ಯಾಜ್ಞಿಕ ಕರ್ಮದಲ್ಲಿ ಮೇಲುಬದಿ ಅನ್ನುವುದು ಪೂರ್ವ ಅಂತಾರೆ. ಅಗ್ನಿಕುಂಡದ ಮೇಲುಭಾಗ ಪೂರ್ವ, ಬಲಬದಿ ದಕ್ಷಿಣ, ಎಡಬದಿ ಉತ್ತರ, ಅಗ್ನಿಕುಂಡದ ಹಿಂಬದಿ ನಾವು ಕೂತ್ಕೊಳ್ಳುವ ಜಾಗ ಪಶ್ಚಿಮ. ಅದರಿಂದ ಜಗನೇನ ಗಾರಣ ಪ್ರತ್ಯಸ್ಯ ಅಂತಂದ್ರೆ ಅಗ್ನಿಕುಂಡದ ನಾವು ಕೂತ್ಕೊಳ್ಳುವ ಜಾಗವೇ, ಅವರು ಹೆಚ್ಚಿಗೆ ಕೂತ್ಕೊಳ್ಳುವ ಜಾಗ ಉಂಟಲ್ಲ, ಅದು ಅಗ್ನಿಯ ಹಿಂಬದಿ. ಯಾಕೆಂದ್ರೆ ಅಗ್ನಿ ಮೇಲೆ ಇರುವಂತಹ ಮುಖ ಪೂರ್ವ, ನಾವು ಪೂರ್ವಕ್ಕೆ ಮುಖ ಮಾಡಿ ಕೂತಿದ್ದೇವೆ, ಅಗ್ನಿ ಹಿಂದೆ ಬದಿಯಲ್ಲಿ ಕೂತಿದ್ದೇವೆ. ಜಗನೇನ ಅಂದ್ರೆ ನಾನು ಯಾವಾಗಲೂ ಹೇಳೋದು, ಯಾವಾಗಲೂ ಅಗ್ನಿ ಈ ನಾವು ಪೂರ್ವಾಭಿಮುಖವಾಗಿ ಕೂತಿದ್ದೇವೆ ಆವಾಗ ಅಗ್ನಿ ಹಾಗಿರ್ಬೇಕು. ಅಗ್ನಿ ಪೂರ್ವಾಭಿಮುಖವಾಗಿ ಕೂತ್ಬಿಟ್ರೆ ಯಾವಾಗ್ರೆ ಬೆನ್ನಿಗೆ ಆಗುತ್ತೆ ಕೂಡ. ಅಗ್ನಿ ಯಾವ ಮುಖವಾಗಿರ್ಬೇಕಂದ್ರೆ ನಾವು ಉಪಾಸನೆ ಮಾಡ್ತಕ್ಕ ದೇವತೆ ಯಜ್ಞದಲ್ಲಿ ಪಶ್ಚಿಮಾಭಿಮುಖವಾಗಿರ್ಬೇಕು. ಈ ಎಚ್ಚರ ಇದ್ರೆ ನಮಗೆ ಆಚಾರ್ಯರು ಕೃಷ್ಣನನ್ನು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠೆ ಮಾಡಿಕೊಳ್ಳುವುದು ಅರ್ಥ ಆಗುತ್ತೆ. ನಾವು ಪೂರ್ವಕ್ಕೆ ದೇವರು ಪಶ್ಚಿಮಕ್ಕೆ ಮುಖ ಮಾಡಿರ್ಬೇಕು. ಅಗ್ನಿ ಇಡೀ ಯಜ್ಞ ಕರ್ಮ ಇರುವುದು ದೇವರು ಪಶ್ಚಿಮಾಭಿಮುಖವಾಗಿದ್ದ ಹಾಗೆ, ಇಡೀ ವೈದಿಕ ಕರ್ಮ ಇರುವುದು ಪಶ್ಚಿಮಾಭಿಮುಖವಾಗಿ ದೇವರು ಮುಟ್ಟಿದ್ದ ಬಗ್ಗೆ. ಇಲ್ಲದೆ ಯಜ್ಞ ಕರ್ಮವೇ ಇಲ್ಲ. ಒಂದು ಸರ್ತಿ ಯಜ್ಞ ಮಾಡುವಾಗ ಯೋಚನೆ ಮಾಡಿದ್ದರೆ ಮತ್ತು ಆಚಾರ್ಯ ಯಾಕೆ ಪಶ್ಚಿಮಾಭಿಮುಖ ಪೂರ್ವಾಭಿಮುಖವಾಗಿ ಮಾಡಬೇಕಿತ್ತು, ಪಶ್ಚಿಮಾಭಿಮುಖ ಮಾಡಬೇಕಲ್ಲ ಅಂತ ತಲೆ ವಿಷಯ ಆಗಿ ಎಲ್ಲ ಪೂರ್ವಾಭಿಮುಖ ಮಾಡ್ತಾರೆ. ಅವರು ಕೃಷ್ಣ ಸರ್ವ ತಿರುಗಿಬಿಟ್ಟ ಎಂತಾನೆ ಹರಡಿಗಳು, ವೈದಿಕ ಜ್ಞಾನ ಇಲ್ಲ, ಮಧ್ವಾಚಾರ ಮಾಡಿದ ತಪ್ಪನ್ನು ತಾವು ತಿದ್ದು ಹಾಕುತ್ತೆ. ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠೆ ಮಾಡಿದೆ, ಯಾಕೆಂದ್ರೆ ಯಜ್ಞದಲ್ಲಿ ದೇವತೆಯನ್ನ ಪಶ್ಚಿಮಾಭಿಮುಖವಾಗಿಯೇ ಉಪಾಸನೆ ಮಾಡಬೇಕು, ಇದು ಹಾಗೆ ಪೂರ್ವಾಭಿಮುಖವಾಗಿ ಇಲ್ಲ. ಪೂರ್ವಾಭಿಮುಖವಾಗಿ ಅಗ್ನಿ ಕೂತ್ಬಿಟ್ಟು ನಾವು ಅಗ್ನಿ ಬೆಲೆ ಆಗುತ್ತೆ. ನಾವು ಪೂರ್ವಕ್ಕೆ ಅಗ್ನಿ ನಮಗೆ ಅಭಿಮುಖವಾಗಿದ್ದಾರೆ ಅಂದ್ರೆ ಪಶ್ಚಿಮಾಭಿಮುಖ ಎಲ್ಲ ದೇವತಾರಾಧನೆಯಲ್ಲಿಯೂ ದೇವರು ಪಶ್ಚಿಮಾಭಿಮುಖವಾಗಿರ್ತಾರೆ, ಇದು ವೈದಿಕ. ಅದಕ್ಕೋಸ್ಕರ ಆಚಾರ್ಯರು ಎಲ್ಲ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಚಾರ್ಯರ ಕಾಲದಲ್ಲಿ ಪೂರ್ವಾಭಿಮುಖವಾಗಿದ್ದವು ದೇವಸ್ಥಾನಗಳು ಆಚಾರ್ಯರು ಪಶ್ಚಿಮಾಭಿಮುಖ ಪ್ರತಿಷ್ಠೆ ಮಾಡಿದರು. ಯಾಕೆಂದ್ರೆ ವೈದಿಕ ಸಂಪ್ರದಾಯದ ಪುನರುತ್ಥಾನ ಮಾಡೋದರ ಉದ್ದೇಶ ಇತ್ತು, ಮರೆತು ಹೋಗಿದ್ದೆ ಅಲ್ಲ ವೈದಿಕ ಸಂಪ್ರದಾಯ. ಆಮೇಲೆ ಆಚಾರ್ಯರನ್ನು ತಿದ್ದುಪಡಿ ಮಾಡುವಂತ ತಿಳಿಸುತ್ತೆ. ಸ್ವಾವಯಂ ಸ್ಪರ್ಶೇಮ ಸ್ವಾವಯಂ ಬದುಕು ಮುಗಿದ ಮೇಲೆ ನಾನು ನಿನ್ನ ಬಳಿಗೆ ಬರಬೇಕು. ಮತ್ಸ್ಯ ಉಪಾಕರಣ ಮಧ್ಯಾಹ್ನ ಜನಸವನ್ನ ಪ್ರಾರಂಭ ಮಾಡಬೇಕು. ಮತ್ತೆ ಅದರ ಸ್ನಾನ ಆಯಿತು, ಪೂಜೆ ಕೊಡಬೇಕು. ಕೊಡುವ ಮುಂಚೆ ಅಳಿದಾಕದು ಹೋಗ್ತದೆ, ಮಧ್ಯಾತ್ಮಿಕ ಆಗಬೇಕು. ಮಧ್ಯಂತಿನಸ್ಯ ಸವನಸ್ಯ ಉಪಾಕರಣ ಪುರ ಮಾಧ್ಯಾತ್ಮಿಕ ಹೋಮ ಏನಿದೆ ಅವನ ಅದನ್ನ ಮಾಡುವುದಕ್ಕಿಂತ ಮೊದಲು ಅಲ್ಲಿ ಸವನ ಅಂತ ಹೇಳ್ತಾರೆ. ಸವನ ಅಂದ್ರೆ ರಸ ಹಿಂಡುವುದು. ಸೋಮಯಾಗಕ್ಕೆ ಸವನ ಅಂತ ಹೇಳ್ತಿದ್ದೇವೆ. ಹವನದಲ್ಲಿ ಮುಖ್ಯವಾದ ಕೆರೆ ಸೋಮರಸ, ಅದನ್ನು ಭಗವಂತನಿಗೆ ಆಹುತಿ ಹಾಕೊಳ್ಳುವಂತಹ ಗುರುವಂತು. ಅದರಿಂದ ಸೋಮ ಸವನ ಶೂನ್ಯ ಅದರ ಸವನ ಅಂದ್ರೆ ಹಿಂಡು ರಸ ಹಿಂಡು ಸೋಮದ ರಸ. ಮಾಧ್ಯಾತ್ಮಿಕವಾಗಿ ಸೋಮರಸವನ್ನು ಭಗವಂತನಿಗೆ ಅರ್ಪಿಸುವ ಮುಂಚೆ ಪುರಾ ಮಾಧ್ಯಂದಿನ ಸವನಸ್ಯ ಉಪಾಕರಣ ಮಾಧ್ಯಂದಿನ ಸವನ ಪ್ರಾರಂಭವಾಗುವ ಮುಂಚೆ ಏನ್ ಮಾಡಬೇಕು? ಜಗನೇನ ಆತ್ರೀತ್ರೀಯಸ್ಯ ಉದಂಗುಖ ಉಪವಿಶ್ಯ ಸರೌದ್ರಂ ಸಾಮ ಅಭಿರಾಯತಿ. ಆವಾಗ ಆತ್ರೀತ್ರೀಯಸ್ಯ ಜಗನೇನ ಬೆಳಿಗ್ಗೆ ಕಾರಕ ಪತ್ತಿಯಾದ್ರಿ. ಯಾಗದಲ್ಲಿ ಮೂರು ಪ್ರಧಾನ ಕುಂಡಗಳು, ಐದು ಕುಂಡಗಳಿರ್ತವೆ, ಅದು ಹೋಗ್ಲಿ. ಪ್ರಧಾನ ಕುಂಡಗಳು ಕಾರಕ ಪತ್ಯ, ಆಮೇಲೆ ಆಹ್ವನೀಯ ಮತ್ತು ದಕ್ಷಿಣಾದ್ರಿ. ಅಲ್ಲಿ ಗಾರಹ ಪತ್ಯ ಅಂತಂದ್ರೆ ಮನೆಯಲ್ಲಿ ನಿತ್ಯ ಅಭಿನವತ್ತು ನಡೆಯುವಾಗ್ರಿ, ಮನೆಯಲ್ಲಿ ನಂದದೇ ಇರುವಾಗ್ರಿ, ಯಾವಾಗಲೂ ಆದ್ರಿ ಮನೆಯಲ್ಲಿ ಶಾಶ್ವತವಾಗಿರುವಂತಹ. ಅವನು ಆದ್ರಿ ದೀಕ್ಷೆ ತಗೊಂಡಿದ್ದರಿಂದ ಅವನು ಸಾಯೋತರಕ್ಕೂ ಆ ಗಾರಹ ಪತ್ಯ ಅಂದ್ರೆ ನಂದದೇ ಮನೆಯಲ್ಲಿ ಇರಬೇಕು, ದಿನ ಅದಕ್ಕೆ ಆಹುತಿ ಕೊಟ್ಟು ಇದು ಗಾರಹ ಪತ್ಯ. ಅದು ಗಾರಹ ಪತ್ಯ ಅಗ್ನಿ ಅಂತ ಮಾಡುದು ಅರಣಿ ಮಥನದಿಂದ. ಅರಣಿ ಮಥನದಿಂದ ಅಗ್ನಿ ನಿಷ್ಪತ್ತಿ ಆಯಿತು, ಅದನ್ನು ಪ್ರತಿಷ್ಠೆ ಮಾಡಿ ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ತಾ ಇತ್ತು, ಇದು ಗಾರಹ ಪತ್ಯ. ಆಮೇಲೆ ಅಗ್ನಿ ನಾತ್ರಿ ಸಮಿತ್ಯತೆ ಕವಿರ್ಗೃಹಿಯ ಅಗ್ನಿ ನಾತ್ರಿ ಸಮಿತ್ಯತೆ. ಆ ಅಗ್ನಿಯಿಂದ ಗಾರಹ ಪತ್ಯ ಅಗ್ನಿಯಿಂದ ತಂದು ಆಹವನಿ ಅಗ್ನಿ ಅಂದ್ರೆ ವಿಶೇಷ ಯಾಗಕ್ಕೋಸ್ಕರ ಮಾಡಿದ ಕುಂಡ, ಆ ಹವನ ಅಗ್ನಿಯಲ್ಲಿ ಹವನ ಮಾಡ್ತೀವೋ ಅಂತ ಮತ್ತೊಂದು ಕುಂಡ. ಅದು ವಿಶೇಷ ಯಜ್ಞದಲ್ಲಿ ದೇವತೆಗಳ ಆಹುತಿ, ಇದು ನಿತ್ಯ ಆಹುತಿಗೆ, ಅದು ದೈನಿತ್ಯಕ ಆಹುತಿ. ಆ ಗಾರಹ ಪತ್ಯ ಅಗ್ನಿಯಿಂದ ಆಹವನಿ ಅಥವಾ ಆಹವನೇ ಅಗ್ನಿ ಗಾರಹ ಪತ್ಯ ಅಂತ ಸಮಿತ್ಯತೆ. ಗಾರಹ ಪತ್ಯ ಅಗ್ನಿಯಿಂದ ತಂದು ಇಲ್ಲಿ ಪ್ರತಿಷ್ಠೆ. ಈಗ ಏನ್ ಮಾಡ್ತಾರೆ, ಅಡಿಗೆ ಕೊಡೆಯಿಂದ ಬೆಂಕಿ ತನ್ನ ಹೆಣ್ಣು ಮಕ್ಕಳು ಅಂತ, ಹೆಣ್ಣು ಮಕ್ಕಳು ಹರಿವಾಡದಲ್ಲಿ ಬೆಂಕಿ ತರ್ತಾರೆ, ಅದನ್ನ ಇಟ್ಟರೆ ತಪ್ಪೇನು ಪ್ರೇಕ್ಷೆ ಮಾಡಿ ಅಷ್ಟೇ. ಅಗ್ನಿನ ಅಗ್ನಿ ಸಮಿತಿ, ಅಡಿಗೆ ಕೋಣೆ ಅಗ್ನಿನ ಹೋಮಕುಂಡದ ಅಗ್ನಿ ಸಮಿತಿ ಅಷ್ಟೇ. ಇನ್ನು ದೇವರ ಪೂಜೆ ಆಗುವಾಗ ದೇವರ ದೀಪ ಹಚ್ಚುವ ಅಗ್ನಿನ ಅಗ್ನಿ ಸಮಿತಿ, ಬೆಂಕಿ ಕಡ್ಡಿಯಿಂದ ಅಗ್ನಿಯಿಂದ ಕಾಲ್ ದೀಪದ ಅಗ್ನಿ ಸಮಿತಿ ಅಷ್ಟೇ. ಇದೆಲ್ಲ ನಾಟಕ ಅಗ್ನಿನ ಅಗ್ನಿ ಬೆಂಕಿ ಕಡ್ಡಿ ಅಗ್ನಿಯಿಂದ ಅಲ್ಲಿ ಮಥನ ಹರಡಿ ಮಥನ ಬೆಂಕಿ ಪೆಟ್ಟಿಗೆ ಏನಿರ್ತದೆ ಭಾಗ ಚಕ್ಕೆ ಬೆಂಕಿ ಕಡ್ಡಿ ಚಕ್ಕೆ ಮಥನ ಹರಡಿ ಮಥನದಿಂದ ಬೆಂಕಿ ಆಯ್ತು. ಆ ಬೆಂಕಿದ ಕಾಲ ದೀಪ ಅಗ್ನಿನ ಅಗ್ನಿ ಸಮಿತಿಯೇ ನಮ್ಮ ಎಲ್ಲಾ ವೈದಿಕ ಕರ್ಮಗಳು ದೊಡ್ಡ ನಾಟಕಗಳು, ಪೂರ್ಣ ನಾಟಕ ನಾಟಕ ಕಂಪನಿ ವೈದಿಕ. ಅಗ್ನಿನ ಅಗ್ನಿ ಸಮಿತಿಯೇ ಬೆಂಕಿಯಿಂದ ಬೆಂಕಿ ಅಂದ್ರೆ ಅಂಗಾರಹ ಪತ್ಯ ಅಗ್ನಿಯಿಂದ ಆಹ್ವಾನಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡಬೇಕು. ಆಮೇಲೆ ಮತ್ತೊಂದು ಕುಂಡ ದಕ್ಷಿಣ ಅಗ್ನಿ. ದಕ್ಷಿಣ ಅಗ್ನಿ ಅಂದ್ರೆ ಪಿತೃದೇವತೆಗಳಿಗೆ ಆಹುತಿ ಕೊಡಲಿಕ್ಕೋಸ್ಕರ ಆಹುತಿಯನ್ನ ವೇಯಿಸಲಿಕ್ಕೋಸ್ಕರ ಇರತಕ್ಕಂತಹ ಕುಂಡ ಮತ್ತು ಆಹುತಿ ಕೊಡಲಿಕ್ಕೆ ದಕ್ಷಿಣ ಅಗ್ನಿಯನ್ನೇ ಅಗ್ನಿಂದ್ರಿಯ ಅಗ್ನಿಂದ್ರಿಯ. ಇನ್ನೆರಡು ಅಗ್ನಿ ಇದೆ, ಸಂಧ್ಯ ಅವಸಂಧ್ಯ ಕೊಟ್ಟಿಗೆ ಪಂಚಾಗ್ನಿ. ಇದು ಪ್ರಧಾನ ಅಗ್ನಿ, ದೇವತೆಗಳಿಗೆ ಆಹುತಿ ಕೊಡಲಿಕ್ಕೆ, ಒಂದು ಪಿತೃಗಳಿಗೆ ಆಹುತಿ ಕೊಡಲಿಕ್ಕೆ, ಅಂದ್ರೆ ಶ್ರಾದ್ದ ಅಂದೇ ಶ್ರಾದ್ದ ಮಾಡಲಿಕ್ಕೆ, ಶ್ರಾದ್ದ ಮಾಡಲಿಕ್ಕೆ ಒಂದು ಯಾವ ದೇವತಾ ಕರ್ಮ ಮಾಡಬೇಕಾಗಿದ್ದರೂ ಮೊದಲು ಶ್ರಾದ್ದ ಮಾಡಬೇಕು. ಬರೇ ಶ್ರಾದ್ದ ದಿವಸ ಆಗಕ್ಕೆ ನಾಂದೇ ಶ್ರಾದ್ದ, ಮದುವೆ ಆಗಬೇಕಾದ್ರೆ ಮೊದಲು ನಾಂದೇ ಶ್ರಾದ್ದ ಆಗಬೇಕು, ಉಪನಯನ ಆಗಬೇಕಾದ್ರೆ ಮೊದಲು ನಾಂದೇ ಶ್ರಾದ್ದ. ಅದು ನಾವು ಶ್ರಾದ್ದ ಅಂತ ನೋಡಿದ್ರೆ ಹೇಗೆ ನಾಂದಿ ನಾಂದಿ ನಾಂದಿನ ಶ್ರಾದ್ದವೇ, ನಾವು ಉಪನಯನ ಆಗುವ ಮುಂಚೆ ಶ್ರಾದ್ದ ಆಗಬೇಕು. ಶ್ರಾದ್ದ ಆಗಿದ್ದಕ್ಕೆ ಸಂಬಂಧಪಟ್ಟಂತಹ ಉಪಾಸನೆ, ಅದರಿಂದ ಆಗ್ನೇತ್ರ ಹತ್ರ ಅಂದ್ರೆ ದಕ್ಷಿಣಾಗ್ನಿ